ರಾಮಾವತಾರದಲ್ಲೊಮ್ಮೆ ಮಧ್ವರಾಯ ಆ ಮಹಾನುಮನ ಜೋ ಮಧ್ವರಾಯ ವಾಮಮೂರ್ತಿಲಿ ರಾವಣನ ಗೆಲ್ಲಿದ್ಯೋ ಮಧ್ವರಾಯ ಕಾಮಿತಾಸುರರಿಗಿದ್ಯೋ ಮಧ್ವರಾಯ ಮಧ್ವರಾಯ ಗುರು ಮಧ್ವರಾಯ ದರೆಗಳು ಯತಿಯಾಗಿ ಜನಿಸಿದ್ಯೋ ಮಧ್ವರಾಯ ಗುರು ವ್ಯಾಧರಾನಿತವ ಪಡೆದ್ಯೋ ಮಧ್ವರಾಯ ದುರುಳ ಮಾಯಾ ಮತವ ಮುರಿದ್ಯೋ ಮಧ್ವರಾಯ ಪುರಂದರ ವಿಧಾನದಾಸನಾಯ ಮಧ್ವರಾಯ